ಮನುಷ್ಯನ ಸೃಷ್ಟಿಯ ನಾಟಕವನ್ನು ಭಗವಂತ ಮಾಡಿದ್ದಾರೆ. ಭಗವಂತನ ಪ್ರಾಣೇಂದ್ರಿಯದಿಂದ ಸೃಷ್ಟನಾದವ, ಭಗವಂತನ ಉಸಿರಿನಿಂದ ಪ್ರಾಣದೇವರ ಸೃಷ್ಟಿಯಾಯಿತು. ಅಂದ್ರೆ ಪ್ರಾಣಷ್ಟು ವಿಷ ಈ ವಾಯುವಿನಲ್ಲಿರತಕ್ಕಂಥ ವಾತಾವರಣದಲ್ಲಿ ತುಂಬಿರತಕ್ಕ ವಾಯುವಿನಲ್ಲಿರತಕ್ಕಂಥ ಭಗವಂತ ಅಂದ್ರೆ ಭಗವಂತನ ಪ್ರಾಣೇಂದ್ರಿಯ ಘಾಣೇಂದ್ರಿಯ ಕಣ್ಣಾಯಿತು, ಶಿರಸ್ಸಾಯಿತು, ಕಣ್ಣಿಗೆ ಬಂದವಪ್ಪ. ಭಗವಂತನ ಘಾಣೇಂದ್ರಿಯ ಭಗವಂತನ ಮೂಗಿನಿಂದ ಪ್ರಾಣ ಸೃಷ್ಟಿ. ಹಾಗೆ ನಿನಗೂ ಇಲ್ಲಿ ಒಳಗಿಂದ ಪ್ರಾಣದೇವರಾಗಿ ಒಳಗೆ ಇಲ್ಲಿ ಉಸಿರಾಡಿಸಿದ, ಇಲ್ಲಿಯೂ ಪ್ರಾಣಶಕ್ತಿ ಬರುವ ಮೂಗಿನ ಅದು ಭಗವಂತನ ವಿಶ್ವರೂಪದ ಘಾಣೇಂದ್ರಿಯದ ಉಪಾಸನೆ. ಪ್ರಾಣಸ್ತ್ವೇಷ ಇದನ್ನೇನು ಬಿಟ್ಟಿದೆಯಪ್ಪ, ಈ ಪ್ರಾಣೇಂದ್ರಿಯದಲ್ಲಿ ಸಂಹಿತನಾಗಿರತಕ್ಕಂಥ ಭಗವಂತ ಭಗವಂತನ ಪ್ರಾಣೇಂದ್ರಿಯದಿಂದ ವಾಯುವಿನ ಸೃಷ್ಟಿಯಾಯಿತು, ಆ ಪ್ರಾಣೇಂದ್ರಿಯವೇ ವಾಯುವಿನಲ್ಲಿ ತುಂಬಿದೆ ಅಂತಕ್ಕಂಥ ಸಂಸಾರ. ನೀನೀಗ ಮಾಡದೆ ಇದ್ರೆ ಏನಾಗ್ತಿತ್ತು ಅಂತ ಈಗ ಬಂದಿ ನಾನು ಹೇಳಿದೆ ನಾಳೆ ಮಾಡಿದೆ ಹೃದಯ ಇದ್ರೆ ಪ್ರಾಣಸ್ಥೆ ಉದಕ್ರಮಿಷ್ಯದ ಎನ್ಮಾತ್ನಾದ ವಿಷಯ. ನೀನು ಬಂದಿದ್ರಿಂದ ಹಾಗೆ ಇದ್ದಿದ್ರೆ ನೀನು ಇಲ್ಲಿ ಬರೋ ಪ್ರಶ್ನೆ ಇರ್ಲಿಲ್ಲ. ಬಂದಿರ್ತದೆ ಪ್ರಾಣಸ್ಥೆ ಉದಕ್ರಮಿಷ್ಯದ ಪ್ರಾಣ ಶಬ್ದ ವಾಚ್ಯನಾಗಿರತಕ್ಕಂಥ ಸಮಸ್ತ ಜಗತ್ತಿನ ವ್ಯಾಪಾರಗಳನ್ನು ಪ್ರಣಯನ ಮಾಡುವ ಭಗವಂತನ ವಿಶಿಷ್ಟ ಆಸ್ಪೆಕ್ಟ್ ಅನ್ನು ನೀನು ಉಪಾಸನೆ ಮಾಡದೇ ಇದ್ದದ್ರಿಂದ, ಅವನ ಇಂದ್ರಿಯ ವಿಶೇಷ ಉಪಾಸನೆ ಮಾಡದೇ ಇದ್ದದ್ರಿಂದ ಪ್ರಾಣಸ್ಥೆ ಉದಕ್ರಮಿಷ್ಯದ ನೀನು ಬಾರದೇ ಇದ್ರೆ ನಿನ್ನ ಆತ್ಮ ಹೊರಹೋಗ್ತಿತ್ತು. ನಿನ್ನ ದೇಹದಲ್ಲಿ ಪ್ರಾಣ ಶಕ್ತಿ ಉಳಿತದೆ ಬರುತ್ತಿದ್ದೆ ಮಂದಿ ಏನು ಆಯ್ತು ಮರು ಕ್ಷತ್ರಿಯರು ಆದರು. ಆಮೇಲೆ ಇನ್ನು ಮುಂದೆ ಬರತಕ್ಕವ ಜನಶಾರ್ಕರಾಕ್ಷ್ಯ, ಆಮೇಲೆ ಬುಡಿಲ ಅಶ್ವತನ ಸಿಂಧಿ ಬಂದಿದ್ದಾರೆ, ಆಮೇಲೆ ಕೊನೆಗೆ ಕರ್ಕೊಂಡು ಹೋದ ಅಪ್ಪ ಇದ್ದ. ಈಗ ನಾಲ್ಕನೇ ಮೂರು ಉಪಾಸನೆ ಆಯ್ತು, ಶಿರಸ್ಸು ಕಣ್ಣು ಬಂದವರೇ ಬಂದ್ರೆ ಸುಮಾರು ಮುಖದ ಆಸ್ಪೆಕ್ಟ್ ಆಯ್ತು. ಈ ಅಗ್ನಿಯನ್ನು ಬಿಟ್ಬಿಡ್ತಾರೆ, ಯಾಕಂದ್ರೆ ನೀವು ವಿಶ್ವಾದರನೇ ಸಮುದ್ರ ಅಗ್ನಿಯನ್ನು ತಂದು ಬಂದ ಅಗ್ನಿಯ ಉಪಾಸನೆಯನ್ನು ಇದೆ ಹೋದ್ರು. ಸೊ ಈ ಮುಖ ತರ್ಕ ಆಯ್ತು, ವೈಶ್ವಾದರನ ಚಿತ್ರ ಬಿಡಿಸಲಿಕ್ಕೆ ಶುರು ಮಾಡಿದ್ದೇವೆ ನಾವು. ತಲೆ ಆಯ್ತು, ಕಣ್ಣಾಯ್ತು, ಮುಗಾಯ್ತು, ಮುಖ ಆಯ್ತು. ಒಂದು ರೌಂಡ್ ಹಾಕಿಬಿಟ್ರೆ ಈಗ ಒಂದು ರೌಂಡ್ ಮುಖದ ವೈಶ್ವಾದರನ ಮುಖದ ಉಪಾಸನೆ ಆಯ್ತು. ಆಮೇಲೆ ಮತ್ತೊಂದು ಏನಾರಲ್ಲ ಜನಶಾರಕರಾಕ್ಷ್ಯ ಅಥವಾ ಜನಂ ಶಾರಕರಾಕ್ಷ್ಯಂ ಶಾರಕರಾಕ್ಷ್ಯ ಹಂತಮಾತ್ಮಾನ ಉಪಾಸೆ ಅಲ್ಲಪ್ಪ ಶಂಕರಾಕ್ಷ್ಯ ನೀನೇನು ಉಪಾಸನೆ ಮಾಡ್ತೀನಿ ಅಂತರ್ಯಾಮಿ ಯಾಕೆ ವೈಶ್ವಾದರೆ ಯಾವ ರೂಪವನ್ನು ಉಪಾಸನೆ ಮಾಡ್ತೀನಿ. ಆಕಾಶಮೇವ ಭಗವೋ ರಾಜನ್ನಿಧಿ ಹೋವಾಚ ನಾನು ವಾಯುವಿನ ವಾಯುವಿನ ಅಧಿಷ್ಠಾನ ಯಾವುದು ಆಕಾಶ, ನಾನು ಆಕಾಶದಲ್ಲಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡ್ತೀನಿ. ಆಕಾಶದಲ್ಲಿದ್ದಾನೆ ಅನಂತವಾದ ಆಕಾಶಕ್ಕೆ ಅನಂತರೂಪನಾಗಿ ವೈಶ್ವಾದರ ಇದ್ದಾನೆ, ಅವನೇ ನನ್ನೊಳಗೂ ವೈಶ್ವಾದರ ಇದ್ದು ರಕ್ಷೆ ಮಾಡ್ತಾನೆ. ಇದು ನಾನು ಓಹೋ ಹಾಗಾದ್ರೆ ಏಷ ವೈ ಬಹುಧ ಆತ್ಮ ವೈಶ್ವಾದರ ಎಂದು ಆತ್ಮಾನುಪಾಸನೆ ನೀನು ಉಪಾಸನೆ ಮಾಡತಕ್ಕಂಥ ಭಗವಂತ ಯಾರಾಗುತ್ತಾ ಅದು ಬಹುಲ ಬಹುಲ ಅಂದ್ರೆ ವಿಶಾಲವಾಗಿರ್ತಕ್ಕವನು ಎಲ್ಲಕ್ಕಿಂತಲೂ ದೊಡ್ಡ ವ್ಯಾಪ್ತಿ ಇರತಕ್ಕವನು ಬಹುಧ ಅಂದ್ರೆ ಅವನೇ ಪ್ರಶ್ನೆ ತುಂಬಾ ದೊಡ್ಡ ಆಕಾಶಕ್ಕಿಂತ ದೊಡ್ಡ ವಸ್ತು ಯಾವ ಪ್ರಪಂಚದಲ್ಲಿ. ಹಾಗಾಗಿ ಬಹುಲ ವಿಶಾಲವಾದಂತಹ ಭಗವಂತ ಆಕಾಶದಲ್ಲಿ ತುಂಬಿದ್ದಾರೆ, ಅವನಿಗೆ ಬಹುಳ ಅಂತ ಹೆಸರು. ಬಹುಳ ಆತ್ಮ ವೈಶ್ವಾದ್ಯಂತಮಾನುಪಾಸನೆ ತಸ್ಮಾತ್ ನೀನು ಕೂಡ ತ್ವಂ ಬಹುಲೋಸಿ ಪ್ರಜೆಯ ಚಿಂತನೆಯನ್ನ ಕೇಳುತ್ತೇನು. ನೀನು ಬಹುಳಾಗಿದ್ದೀನಿ ತುಂಬಾ ಮನೆ ತುಂಬಾ ಮಂದಿಗಳು ಪರಿವಾರ ಮನೆ ತುಂಬಾ ದುಡ್ಡು ಬಹಳ ಬಂತು. ಈ ಬಹುಳ ಬಹುಲವಾದ ಸಂಪತ್ತು ಬಹುಲವಾದ ಪ್ರಜಾ ಪರಿವಾರ ಪ್ರಜಾ ಅಂದ್ರೆ ಪ್ರಜಾವರ್ಗದ ಮಕ್ಕಳು ಅಷ್ಟೇ ಅರ್ಥ ಅಲ್ಲ, ನಿನ್ನ ಪ್ರಜೆಗಳು ನಿನ್ನ ಆಡಳಿತ ಒಳಪಟ್ಟ ಪ್ರಜೆಗಳು ನಿನ್ನ ಅನುಯಾಯಿಗಳು ನಿನ್ನ ದಾಸದಾಸಿಯರು ನಿನ್ನ ಶಿಷ್ಯರು ಅವರು ಪ್ರಜೆಗಳು ಎಲ್ಲರೂ ತುಂಬಾ ಇಷ್ಟು ದೊಡ್ಡ ಪ್ರಜೆಗಳು ಇಷ್ಟು ಬಹುಳವಾದ ಪ್ರಜೆ ಇಷ್ಟು ಬಹುಳವಾದ ಸಂಪತ್ತು ಹೇಗೆ ಬಂತು? ಬಹುಳ ನಾಮಕನಾದ ಭಗವಂತನನ್ನು ನೀನು ಪರಿಸರ ಮಾಡಿದೆಯಲ್ಲ, ಅವನು ಬಹುಳ ಅಂತಾದ್ರೆ ತುಂಬಾ ವಿಶಾಲವಾದ ಮತ್ತು ಒಂದರ್ಥ ಮತ್ತೊಂದರ್ಥ ಬಹುಳ ತುಂಬಾ ಕೊಡುವ ಅವನು ಕೊಟ್ಟ ಬೇಕಾದಷ್ಟು ಕೊಟ್ಟ ನೀನಾಗಿ ಅವನೇ ಒಳಗೂತು ಹಸಿ ಅನ್ನಂ ಪಶ್ಯಸಿ ಪ್ರಿಯನು ಬಯಸಿದ ಪದವನ್ನು ಕೊಟ್ಟ ಬಯಸಿದ ಸೌಂದರ್ಯದ ದರ್ಶನವನ್ನು ಕಣ್ಣಿಗೆ ಕೊಟ್ಟ ಅತ್ಯಂತಂ ಪಶ್ಯತಿ ಪ್ರಿಯಂ ಭವತ್ಯಸ್ಯ ಪ್ರಭವತ್ಯ ಸಂಕುಲೆ ಏನು ಆತ್ಮಾನ ವೈಶ್ವಾನ ಉಪಾಸ. ಸರಿ ಈಗ ಉಪಾಸ ಮಾಡುವಂತೆಲ್ಲ ಫಲ ಆಯ್ತು, ಅವರಿಗೂ ಕಣ್ಣಿಗೆ ಹೊಟ್ಟೆಗೆ ಬೇಕಾದಂತಹ ಪದವನ್ನು ಕೊಡ್ತೀಯ ವೈಶ್ವಾನಕ್ಕಾಗಿ ಒಳಗಿತ್ತು ಎಲ್ಲ ಆಯ್ತು. ನೀನು ಉಪಾಸನೆ ಮಾಡೋದಕ್ಕೆ ಒಂದು ವಿಷಯ ಬಿಟ್ಟುಬಿಟ್ಟಿದೆಯಲ್ಲಪ್ಪ, ಪ್ರಾಣದೇವರನ್ನು ಉಪಾಸನೆ ಮಾಡುವುದು ಆಕಾಶವನ್ನು ಉಪಾಸನೆ ಮಾಡಿದ್ದು ಆಕಾಶ ಆಗದ ಬಹುಳ ಎಲ್ಲ ಕಡೆ ಇರುವಂತ ಹೇಗೆ ಭಗವಂತನ ಯಾವ ಭಾಗ ಅವಕಾಶ ಅಂತ ಅದನ್ನ ಕೇಳಿದ್ದೀನಿ. ಅವಯವದಲ್ಲಿ ಈಗ ನಿಮ್ಮ ಮುಖ ಮಾತ್ರ ಭಗವಂತನದ್ದು ಕಲ್ಪನೆ ಬಂದಿದೆ. ಅದರ ಕೆಳಗಿನದ್ದು ಆಕಾಶ ಯಾವುದು ಅಂದ್ರೆ ಟಾಪ್ಸು ಮಧ್ಯದೇಹ ಭುಜವನ್ನು ಇಲ್ಲಿ ಪ್ರತ್ಯೇಕವಾಗಿ ಮಧ್ಯದೇಹದೊಟ್ಟಿಗೆ ಸೇರಿದ್ದು ಭುಜ ಅನ್ನೋದು ದಿಕ್ಕುಗಳಿಗೆ ಸೇರಿದ್ದು ಆಕಾಶ ಬಂದಾಗ ದಿಕ್ಕುಗಳು ಬಂದ್ಬಿಟ್ಟು ಆಕಾಶ ಯಾವುದು ಆ ಭಗವಂತ ಆಕಾಶ ಅಂತ ಭಗವಂತನ ಹೆಸರು ಯಾಕೆ ಆಕಾಶಕ್ಕೆ ಅತಿಶಯವಾಗಿ ಬೆಳಕು ತೇಜ ಹಾದ್ರೂ ಅದೇ ವಿಶ್ವರೂಪ ಹಾದ್ರೂ ಅದೇ ಯೌಡು ಅಂದ್ರೂ ಅದೇ ಆಕಾಶ ಹಾದ್ರೂ ಅದೇ ಆಕಾಶದೇ ಅನಂತವಾಗಿ ಬೆಳಕು ಆ ಕರ್ಮಷ್ಟ ಎಲ್ಲಿ ಇದ್ದರೂ ಕೂಡ ಆನಂದವನ್ನು ಬೋಧಿಸು ಆನಂದಮಯನಾಯ ಬೆಳಕು ಅಂತ ಎಲ್ಲಿ ಹೇಳಿ ಆಕಾಶ ಅಂದ್ರೆ ಬೆಳಕು ಆ ಕರ್ಮಷ್ಟ ಸುಖವನ್ನ ಅನುಭವಿಸುವ ಸುಖಮಯವಾದ ಬೆಳಕು ಸುಖಮಯವಾಗಿ ಎಲ್ಲ ಕಡೆ ಬೆಳಕು ಹೋದಾಗ ಆಕಾಶ ಎಲ್ಲ ಕಡೆ ಬೆಳಕಾಗಿ ತುಂಬಿ ಆಕಾಶ ಅನ್ನೋದು ವಿಶ್ವರೂಪದ ಯಾವ ಆಸ್ಪೆಕ್ಟ್ ಸಂದೋಹ ಸುರೇಶ ಆತ್ಮನ ಇತಿ ಭಗವಾಚ ಇದು ಭಗವಂತನ ಸಂದೋಹ ಸಂದೋಹ ಮತ್ತು ಸಂದೇಹ ಎರಡು ಶಬ್ದಗಳಿಗೆ ಶಾಸ್ತ್ರದಲ್ಲಿ ಒಂದೇ ಅರ್ಥದಲ್ಲಿ ಕೆಲವೊಮ್ಮೆ ಸಂದೇಹ ಅಂತಾರೆ ಕೆಲವೊಮ್ಮೆ ಸಂದೋಹ ಅಂತಾರೆ ಇನ್ನು ಕೆಲವರಿಗೆ ಸಂದೇಹ ಆಗಬೇಕು ಸಂದೋಹ ಆಗಬೇಕು ಅಂತ ಸಂದೇಹ ನಾವು ಒಂದೊಂದು ಕಡೆ ಒಂದೊಂದು ತರ ತಪ್ಪು ಪಾಠ ಬ್ರೇಕ್ ಮಾಡಿಕೊಳ್ತಾರೆ ಸಂದೇಹ ಮತ್ತು ಸಂದೋಹ ಒಂದೇ ಅರ್ಥ ಸಂದೇಹ ಶಬ್ದವೂ ವೇದ ಅಸ್ಮಿನ್ ಸಂದೋಹೇ ಗಣನೆ ಪ್ರವಿಷ್ಟ ಕೆಲವು ಕಡೆ ಸಂದೇಹೇ ಹೀಗೆ ಎರಡು ವಿಧವಾದ ಪಾಠ ಇದೆ ಎರಡಕ್ಕೂ ಒಂದೇ ಅರ್ಥ ಸಂದೋಹ ಅಂದ್ರೆ ನಮ್ಮ ಶರೀರದಲ್ಲಿ ಆಗತಕ್ಕಂತಹ ಎಲ್ಲ ರೋಗಗಳ ದೋಹನ ಮಾಡತಕ್ಕಂತಹ ಸೆಂಟರ್ ಅಂತ ಅದು ಹಾರಟು ಯಾಕಂದ್ರೆ ಹಾರಟು ಕೆಲಸ ಮಾಡಿದೆ ಅಂದ್ರೆ ಮತ್ತೆ ಅದು ಕೈ ಕೆಲಸ ಮಾಡೋದಿಲ್ಲ ಕಾಲು ಕೆಲಸ ಮಾಡೋದಿಲ್ಲ ಮೊಟ್ಟೆ ಕೆಲಸ ಮಾಡೋದಿಲ್ಲ ಏನು ಕೆಲಸ ಮಾಡೋದಿಲ್ಲ ಯಾಕಂದ್ರೆ ಅದು ಡೇಮ್ ಸ್ವಿಚ್ ಅದರಿಂದ ನಮ್ಮ ಹೃದಯ ಭಾಗ ಉಂಟಲ್ಲ ಇದನ್ನ ಸಂದೋಹ ಅಂತ ಅದೇ ದೇಹದ ಬೆಸ್ಟ್ ಪೋರ್ಷನ್ ಆಫ್ ದ ಬಾಡಿ ಕಾಲ್ಡ್ ಸಂದೇಹ ಸಂಬಂಧ ಇಂಪಾರ್ಟೆಂಟ್ ದೇಹದ ಮುಖ್ಯ ಭಾಗ ಆದ್ರಿಂದ ಸಂದೇಹ ಅಂತಾರೆ ದೇಹದ ಎಲ್ಲಾ ಕ್ರಿಯೆಗಳ ದೋಹನ ಎಲ್ಲಾ ರೋಗಗಳ ದೋಹನ ಮಾಡುವಂತಹ ಕೇಂದ್ರ ಸ್ಥಾನ ಆದ್ರಿಂದ ಸಂದೋಹ ಹಾಗಾಗಿ ಈ ಆಕಾಶದಲ್ಲಿ ಇರುತ್ತೆ ಆಕಾಶದ ಮೇಲೆ ವಾಯುದೇವರು ಸೂರ್ಯ ಸ್ವರ್ಗ ಇಷ್ಟು ಮುಖಕ್ಕೆ ಸಂಬಂಧಪಟ್ಟದ್ದು ಅಂತರಿಕ್ಷ ಪೂರ್ತಿ ಭಗವಂತನ ಮಧ್ಯದೇಹ ಹಬ್ಬ ಅಲ್ಲಿ ಭಗವಂತನ ಮಧ್ಯದೇಹ ತುಂಬಿದೆ ನಾಭಿಯ ತನಕ ನಾಭಿಯ ತನಕ ಅಂತರಿಕ್ಷ ನಾಭ್ಯಾಸೀದ್ ಅಂತರಿಕ್ಷಂ ಶ್ರೀಕೃಷ್ಣೋದ್ಯೋ ಸಮವರ್ತನ ಅದೇ ಮಾತು ವಿಶ್ವಾನರ ಉಪಾಸನೆ ಪಡಿಸುತ್ತೆ ಬಂತು ನಾಭಿಯಿಂದ ಮೇಲಕ್ಕೆ ಅಂತರಿಕ್ಷ ಬಂತು ಇದು ಶ್ರೀಕೃಷ್ಣೋದ್ಯೋ ನಾಭಿಯಿಂದ ಬಂದದ್ದು ಆ ನಾಭಿ ಅಲ್ಲಿಂದ ಮುಖ ಪ್ರಾಣಾಪ್ಲಾಯದ ಜಾಯದ ಚಕ್ಷ ಸೂರ್ಯವಾಗಿ ಆಯಿತು ಸರಿ ಈ ಅಂತರಿಕ್ಷದಲ್ಲಿ ಇರತಕ್ಕಂಥ ಭಗವಂತ ಏನದು ಭಗವಂತನ ಸಂದೋಹ ಸಂದೋಹ ಸ್ವೇಷ ಆತ್ಮನಃ ಇದು ಹೋಗುತ್ತೆ ಭಗವಂತನ ಮಧ್ಯದೇ ಈಗ ನಾವು ಸ್ಕೆಚ್ ಕೆಳಗೆ ಹಾಕಿಕೊಂಡು ಮತ್ತೆ ಮುಖ ಆಯಿತು ಆಮೇಲೆ ಮಧ್ಯದಲ್ಲಿ ಭಗವಂತನ ನಾಭಿಯ ತನಕದ ಚಿತ್ರ ಆಯ್ತು ಉಪಾಸನೆ ಸಂದೋಹ ಸ್ವೇಷ ಆತ್ಮನಃ ಇದು ಮಧ್ಯದೇ ಭಗವಂತನ ಮಧ್ಯದೇ ನೀನು ಅದನ್ನ ಅನುಸಂಧಾನ ಮಾಡಲಿಲ್ಲ ಭಗವಂತ ಪ್ರಥಮ ಅಂತ ಆದ್ರೂ ನಿನ್ನ ಕಲ್ಪನೆ ಇತ್ತು ಭಗವಂತ ಬಹುಲ ಅನ್ನತಕ್ಕಂಥ ಕಲ್ಪನೆ ಇತ್ತು ಆದ್ರೆ ಸಂದೋಹ ಅನ್ನುವಂತಕ್ಕಂಥ ನೀವು ಉಪಾಸನೆ ಮಾಡಿದ ಭಗವಂತ ವಿಶ್ವ ವೈಶ್ವಾನರ ಆಕಾಶದಲ್ಲಿದ್ದಾರಷ್ಟೇ ಅದಕ್ಕೆ ಯಾವ ಆಸ್ಪೆಕ್ಟ್ ಇದೆ ವೈಶ್ವಾನ ಬಗ್ಗೆ ನೀನು ಮಾಡಿದ್ದು ಅದನ್ನು ಸೇರಿಸ್ಕೊ ನಾಳೆ ಇದ್ದ ಭಗವಂತನ ಮಧ್ಯದೇಹ ನಿನ್ನ ಮನಸ್ಸಿನಲ್ಲಿ ಭಗವಂತ ವೈಶ್ವಾನರ ಚಿತ್ರ ಬಿಡಿಸಬೇಕು ಅದೇನು ಬಿಡಿಸಿದ ಚಿತ್ರ ನನ್ನ ಕಣ್ಣಿಗೆ ಹತ್ತಿರದಲ್ಲಿ ಕಟ್ಟಿ ಕಾಣಬೇಕು ಎಲ್ಲಿವರೆ ಬಂತು ಚಿತ್ರ ನಾನಿವರೆ ಬಂತಿದ್ದು ಸಂದೋಹ ಸ್ವೇಷ ಆತ್ಮನ ಇದೆ ಹೋ ವಾಚ ಏನಾಗ್ತಿತ್ತು ಅಂತ ಸಂದೋಹಷ್ಟೇ ವಿಶೀರ್ಯತೆ ಏನ್ ಮಾತಾಡ ವಿಷಯ ನೀನು ಬಾರದೇ ಇರ್ತಿದ್ರಪ್ಪ ಭಗವಂತನನ್ನ ಸಂದೋಹ ಉಪಾಸನೆ ಮಾಡಿದ್ದ ನೀನು ಎದೆ ಒಡೆದು ಸಂತೋಷ ಇರ್ತಿದ್ರಪ್ಪ ಸಂದೋಹಷ್ಟೇ ವಿಶೀರ್ಯತೆ ಏನ್ ಮಾತಾಡ ವಿಷಯ ನೀನು ಬಾರದೇ ಇರ್ತಿದ್ರೆ ನೀನು ಎದೆ ಒಡೆದು ಸಂತೋಷ ಇದ್ದೀನಿ ಆ ಆಸ್ಪೆಕ್ಟ್ ಅನ್ನು ಬಿಟ್ಟು ಅಪಚಾರ ಆಗ್ತಿತ್ತು ಸರಿ ನಾಳೆ ಇದು ಸಂಭವ ಆಯ್ತು ಇನ್ನು ಮತ್ತೊಮ್ಮೆ ನನಗೆ ಬುಡಿಲ ಬುಡಿಲ ಬಂದು ಅವನ್ನ ಕರೀತಾರೆ ಪ್ರಭೋವಾಚ ಬುಡಿಲ ಅಶ್ವತರಾಶ್ರಿ ವೈಯಾಗ್ರ ಪದ್ಯ ಅವನಿಗೆ ಈ ಬಹಳ ತಮಾಷೆ ಇದೆ ಆ ಹೆಸರುಗಳಲ್ಲಿ ಅಕಾರ ಅಂತ ಒಂದು ಹೆಸರಿದ್ದಾಗ ಅದೇ ಹೆಸರಿಂದ ಕರೆದಿದ್ದ ಮೊದಲು ಔಪಮನ್ಯವ ಔಪಮನ್ಯವ ಅಂತ ಎರಡನೇವ ಅಲ್ಲಿ ಬಂದಿರತಕ್ಕಂಥದ್ದು ಇಂದ್ರಯಜ್ಞ siempre digo, ok, voy a trapatear, mire Martío, pasen. das waren von Rehman, die waren sie, denn dann lief du Reihe drin und dann wäre er da, Reihe Kassamot. Sonst gedacht, die Reihe Kassamot. Reihe hier Kassamot. Die Ruhe, Sampot, du Arendt, und wurde der Adrille, dann Reihe. Jeno ist das Sampot, dann immer in Reihe. Herr Gottu, Rehman, Pusti, Samadhi, Sampot, du, Samadhi, in der Mare, du, Bautana, Karana, Jeno, Jene, der Gedanke, Kanka, Abana, ಬಹುರೂಪನಾದ ಭಗವಂತನನ್ನ ರೈ ಅನ್ನುವಂಥ ಆರೋಪವನ್ನು ಉಪಾಸನೆ ಮಾಡಿದೆಯಲ್ಲ ಅದರಿಂದ ಅತ್ಯ ಅಕ್ಷಿಯನ್ನ ಪಶ್ಯಸಿದ್ದೀರಿಗೆ ದೃಷ್ಟಿ ಭೋಗ ಮತ್ತು ವಿಶ್ವಾಸ ಭೋಗ ಎಲ್ಲ ಬೆಳಕಿದೆ ಹೀಗೆ ಉಪಾಸನೆ ಮಾಡುವರೆಲ್ಲರೂ ಅತ್ಯನ್ನ ಪಶ್ಯತಿ ಪ್ರಿಯ ಭಗವಂತಸ್ಯ ಪ್ರಕೃತಿ ಸಂಕುಲೆ ಏ ಆತ್ಮಾನ ಎಲ್ಲ ಉಪಾಸನೆ ಮಾಡಬೇಕು ಆದರೆ ನಿನ್ನ ಉಪಾಸನೆ ಒಂದು ಮಿಸ್ಟೇಕ್ ಇದೆ ಏನಂದ್ರೆ ಭಗವಂತನ ಆಪಹ ಎಲ್ಲ ಕಡೆ ವ್ಯಾಪಿಸಿರುವ ಎಲ್ಲರನ್ನು ಪಾಲನೆ ಮಾಡುವ ಆನಂದಕರ ಸಂಪತ್ ಸ್ವರೂಪ ಎಲ್ಲ ಉಪಾಸನೆ ಮಾಡಿದ್ದೀನಿ ನನ್ನ ಸುಧಾನ ಆದರೆ ಒಂದು ಒಂದು ವಿಷಯ ಬಿಟ್ಟಿಲ್ಲ ಈ ಚಿತ್ರ ಅರ್ಧದಲ್ಲಿ ನಿಂತಿದೆ ಏನು ಭಗವಂತ ಏನು ಭಗವಂತನ ಚಿತ್ರ ಇದ್ದಾಗಿದ್ದು ಸ್ವಾಮಿ ಬಾಯಿ ಕನಕ ಭಗವಂತನ ಸ್ವಂತದ ಪದವೇ ನೀನು ನಾಭಿಯಿಂದ ಕಟ್ಟಿ ತನಕ ನಾಭಿಯಿಂದ ಕೆಳಗೆ ಸ್ವಂತದ ಭಾಗ ಮತ್ತು ತೊಡೆಯ ಭಾಗ ಇದು ನೀರಿನಲ್ಲಿ ವ್ಯಾಪಿಸಿರ್ತಕ್ಕಂಥ ವಸ್ತಿಷ್ಟ್ವೇಷ ಆತ್ಮನ ಇತಿ ಪರಿವರ್ತ ಇದು ಭಗವಂತನ ವಸ್ತಿ ವಸ್ತಿ ಅಥವಾ ವಸ್ತಿ ಅಂದರೆ ಸ್ವಂತದ ಭಾಗ ಅದನ್ನು ನೀನು ಉಪಾಸನೆ ಮಾಡಲಿಲ್ಲಪ್ಪ ಹಾಗಾಗಿ ಭಗವಂತನ ಸ್ವಂತದ ಭಾಗ ಬೇರೆ ತನಕ ಬಂತು ನೀರು ಈಗ ಒಂದು ಹೊಸ ಆಯಾಮ ಬಂತು ಪ್ರಾಣದೇವರ ಉಪಾಸನೆಯಲ್ಲಿ ನಾವು ನೀರು ಅಂದ್ರೆ ಏನು ಚಿಂತೆ ಮಾಡಿದ್ದೇವೆ ನೀರು ಅಂದ್ರೆ ಬಟ್ಟೆ ಹಾಗಾಗಿ ಇಲ್ಲಿದ್ದ ತನಕ ನೀರು ಬಂತು ನಿದ್ದೆ ಬಟ್ಟೆ ಗೊತ್ತಿಲ್ಲ ನಮ್ಗೆ ಪಿತಾಮರವ ನೀರನ್ನೇ ಬಟ್ಟೆ ಇದೆ ಭಗವಂತನಿಗೆ ಬಟ್ಟೆಯಾಗಿ ಸ್ವಂತವಾಗಿ ಎಲ್ಲ ನೀರೇ ಇದೆ ಪ್ರಾಣದೇವರು ಅಲ್ಲಿ ಬಟ್ಟೆಯಾಗಿ ಸುತ್ತ ಇರೋದು ಆಯ್ತು ಸ್ವಂತದ ಭಾಗ ಆಯ್ತು ಅದಕ್ಕೆ ಉಪಾಸನೆ ಮಾಡಲಿಲ್ಲ ನೀವು ವಸ್ತಿ ಇತ್ತು ಏನಾಗ್ತಿತ್ತು ಗೊತ್ತಾ ವಸ್ತಿ ಸ್ಥೇಯ ಪ್ರೇಕ್ಷತು ಧರ್ಮಾತ್ಮಾದ ವಿಷಯ ನೀವು ಸ್ವಂತ ಮುಂದೆ ಹೋಗ್ತಿತ್ತಪ್ಪ ನೀವು ಬಾರದೇ ಇರ್ತಿದ್ರೆ ಕೆಲವೊಂದು ಯಾರು ನಿಮ್ಗೆ ಸ್ವಂತ ಮುಂದೆ ಕೊಡ್ತಿದ್ದೆ ಈ ಬಂದಿ ಪುಣ್ಯಕ್ಕೆ ಸ್ವಂತ ಪುರಿಯದೆ ಇಲ್ಲಿ ಬಂದು ಸೇರಿದೆ ಅಲ್ವಾ ಇನ್ನು ಸ್ವಂತ ಬರೋಲ್ಲ ಬಗ್ಗೆ ಉಪಾಸನೆ ಮಾಡು ಭಗವಂತನ ವಸ್ತಿ ಉಪಾಸನೆ ಮಾಡು ನಿಮ್ಗೆ ಸ್ವಂತ ಪುರಿಯೋದು ಅದು ಆಯ್ತು ಅದಾದ್ಮೇಲೆ ಕೊನೆಗೆ ಒಬ್ಬ ಉಳಿದಿದ್ದಾನೆ ಕಲ್ಕೊಂಡು ಬಂದವ ಇವನು ಉಪಾಸನೆ ಎಲ್ಲ ಆಯ್ತು ಉದ್ದಾನಕ ನಾನು ಅಪಹೋವಾಚ ಉದ್ದಾರಕ ಮಾರುಣಿ ಇವನು ಆರುಣಿ ಆರುಣಿ ತಗೊಂಡು ಹಿಂಗಾರ ಅಂತ ಕೇಳೋದೇ ಇಷ್ಟ ಅಲ್ಲ ಬಾಬು ಏನು ಹಿಂಗಾರ ನೆನಪೋಪ ಅವನ ಗೌತಮ ಅಕಾರ ಅಂತ ಸಪೋಸ್ತೆ ಅವರಿಗೆ ಗೌತಮ ಭಕ್ತವಾತ್ಮಾನ ಉಪಾಸೆ ಅಲ್ಲ ಗೌತಮ ಗೋತ್ರದವರೇ ನೀವನ್ನೆಲ್ಲ ಕರ್ಕೊಂಡು ಬಂದಿಲ್ಲ ಬ್ರಾಹ್ಮಣ ಶ್ರೇಷ್ಠ ನೀನು ಆತ್ಮಶಕ್ತವನ್ನು ಈ ವಿಶ್ವಾಸನ ಜಾಗ ಉಪಾಸನೆ ಮಾಡಿ ಪೃಥಿವೀವೇವ ಭಗವೋ ರಾಜಂತಿ ಹೋವಾಚ ನಾನು ವೈಶ್ವಾಸ ನನ್ನ ಪೃಥ್ವಿಯಲ್ಲಿ ಇರತಕ್ಕಂಥದ್ದೆಲ್ಲ ಮೇಲಂತಾಯ್ತು ಅದೆಲ್ಲ ಮೇಲೆ ಇರೋದು ಕೆಳಗಿರೋದ್ರಿಂದ ಭೂಮಿಯಲ್ಲಿ ಇದ್ರ ಮೇಲೆ ಗಾಳಿಯಲ್ಲಿ ಆಕಾಶದಲ್ಲಿ ಸೊಂಟೆಯಲ್ಲಿ ಏನಿಲ್ಲ ನಾನು ಪೃಥ್ವಿಯಲ್ಲಿ ಇರತಕ್ಕಂಥ ಭಗವಂತನ ಉಪಾಸ ಪೃಥ್ವಿಯಿಂದೇವ ಭಗವೋ ರಾಜಂತಿ ಏಷ ವೈ ಪ್ರತಿಷ್ಠಾ ಆತ್ಮ ವೈಶ್ವಾನರ ಎಂತ ಉಪಾಸೆ ಓಹೋ ನೀನು ಉಪಾಸನೆ ಮಾಡತಕ್ಕಂಥ ಯಾವುದು ಗೊತ್ತಾ ಇದೆಲ್ಲಕ್ಕೂ ಪ್ರತಿಷ್ಠೆ ಮೂಲಾಧಾರ ಇದೆಲ್ಲಕ್ಕೂ ಮೂಲಾಧಾರ ಪ್ರತಿಷ್ಠಾ ನಾಮಕನಾಗಿ ಪೃಥ್ವಿಯಲ್ಲಿ ಭಗವಂತ ಇದ್ದಾನೆ ಪೃಥ್ವಿ ಯಾಕೆ ಪೃಥುತ್ವ ವ್ಯಾಪಕವಾಗಿ ಎಲ್ಲಿ ಹೋದರೆ ಅಲ್ಲಿ ಎಷ್ಟು ಎಷ್ಟು ನಡೆದರೂ ಮುಗಿಯದಷ್ಟು ತುಂಬಿಕೊಂಡಿರುವ ಭಗವಂತ ಪೃಥ್ವಿ ಶಕ್ತ ವಚನಾಗಿ ಪೃಥುವಾಗಿ ಎಲ್ಲವನ್ನು ಬರತಕ್ಕ ಭಾರವುಳ್ಳವನಾಗಿ ವೈಶಾಲ್ಯವುಳ್ಳವನಾಗಿ ಪೃಥ್ವಿ ಶಕ್ತ ವಚನಾಗಿ ಭಗವಂತ ಇಲ್ಲಿ ತುಂಬಿದ್ದಾನೆ ವೈಶ್ವಾನರ ಅವನೇ ಈ ಪಾರ್ಥಿವ ಶರೀರದ ಒಳಗೆ ಹೋಗಿದ್ದಾನೆ ತಿಳ್ಕೊಂಡಿದ್ದಿರುವ ಅವನೊಂದು ಹೆಸರಿಗೆ ಪ್ರತಿಷ್ಠಾ ಪ್ರತಿಷ್ಠಾ ಅಂದ್ರೆ ಎಲ್ಲವನ್ನು ಗೊತ್ತುಕೊಂಡವನು ಎಲ್ಲವೂ ಯಾರಲ್ಲಿ ಪ್ರತಿಷ್ಠಿತವಾಗಿದೆಯೋ ಅವನು ಈ ಮೇಲಿನ ರೂಪಗಳೆಲ್ಲ ಎಲ್ಲಿ ನಿಂತಿದ್ದು ಕಾಲ ಮೇಲೆ ಮೇಲೆ ಬರ್ತಿ ಇರೋದು ಅದರಿಂದ ಅವನು ಪ್ರತಿಷ್ಠಾ ಅಂತ ಕರೀತಾರೆ ಪೃಥ್ವಿಯಲ್ಲಿ ಇರತಕ್ಕಂಥ ಭಗವಂತನ ನೀನು ಅವನನ್ನು ಉಪಾಸನೆ ಮಾಡಿದ್ದಿದ್ರೆ ತಸ್ಮಾತ್ವಂ ಪ್ರತಿಷ್ಠಿತೋಸಿ ಪ್ರಜೆಯಾಚ ಪಶುಭಿಷ್ಟ ನಿನ್ನ ಆಶ್ರಮದಲ್ಲಿ ತುಂಬಾ ಗೋವುಗಳಿದ್ದಾವಲ್ಲ ತುಂಬಾ ವಿದ್ಯಾರ್ಥಿಗಳೆಲ್ಲ ಇದ್ದಾರಲ್ಲ ಈ ಪ್ರತಿಷ್ಠೆ ಎಲ್ಲಿಂದ ಬಂತು ನಿನಗೆ ಈ ಪ್ರತಿಷ್ಠಾ ನಾಮಕನಾದ ಭಗವಂತನನ್ನ ಪೃಥ್ವಿ ಅಂತ ಉಪಾಸನೆ ಮಾಡಿದ್ದರಿಂದಲೇ ನಿನ್ನ ಆಶ್ರಮದಲ್ಲಿ ಪ್ರತಿಷ್ಠೆ ಉದ್ದಾನಕ ನೀವು ಅಂದ್ರೂ ಸಂಶಯದಲ್ಲಿ ಉದ್ದಾನಕ್ಕೆ ನೀನು ಉತ್ತರ ಕೊಟ್ಟೆ ಗೊತ್ತಿಲ್ಲ ಆದ್ರೆ ಜನಕ್ಕೆ ಬರ್ತಾರಲ್ಲ ಕೇಳುವ ಕಾರಣ ಏನು ನೀನು ಪ್ರತಿಷ್ಠಾ ನಾಮಕನಾದ ಭಗವಂತ ಉಪಾಸನೆ ಮಾಡಿದ್ದರಿಂದ ನಿನ್ನಲ್ಲಿ ಅಂಥ ಪ್ರಜೆಗಳ ಪ್ರತಿಷ್ಠೆ ಎಲ್ಲ ಪ್ರಜೆಗಳು ನಿನ್ನ ಹೋಗಿ ಹಸಿ ಅನ್ನಂ ನಿನ್ನ ಆಶ್ರಮದಲ್ಲಿ ನಾನು ಊಟ ಕೊಡ್ತೇವೆಯೋ ಸಮರ್ಥವಾಗಿದೆ. ಅದಕ್ಕೆ ಇದು ಅರ್ಥಮ್ಯ ಅಂತ ಹೇಳಿದ್ರೆ ಸಮರ್ಥವಾದ ಮನೆ ಆಶ್ರಮ ನಿಭಾಸದೊಂದಿಗೆ ಅನ್ನದಾನ ಮಾಡುವಂತಹ ಆಶ್ರಮ. ಹಸಿ ಅನ್ನಂ ಪಶ್ಯಸಿ ಪ್ರಿಯಂ ಅತ್ಯನ್ನ ಪಶ್ಯತಿ ಪ್ರಿಯಂ ಅವತ್ಯಸ್ಯ ಬ್ರಹ್ಮವಾಕ್ಯ ಸಂಕುಲೇ ಏನು ಆತ್ಮಾನಂ ವೈಶ್ವಾನ ಉಪಾಸತೆ. ಹೀಗೆ ವಿಶ್ವಾಸ ಉಪಾಸನೆ ಮಾಡಿದವರು ಎಲ್ಲರಿಗೂ ಫಲ ಆಗಿದೆ. Thank you.